ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ, ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಶಿವಮ್ಮ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಶಿವಮ್ಮರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶಿವಮ್ಮರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾ ಈಗ 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕೆ ಈ ಕೃಷಿ ಬದುಕಿ ಬರ್ಬೇಕನ್ನಿಸ್ತ? ಯಾಕೆ ಕೃಷಿ ಬದುಕಿ ಬರ್ಬೇಕಂದ್ರೆ, ನಮ್ಮ ನಾವು ಮಾಡೋದೇ ಆ ಕೆಲಸ. ಕೂಲಿ, ನಾಲಿ, ಬಾವಿ ಮಣ್ಣು, ಕಟ್ಟೆ ಮಣ್ಣು, ರಸ್ತೆ ಮಣ್ಣು, ಕಾಲದ ಮಣ್ಣು, ಸಸಿ, ಕಳೆ ಎಲ್ಲ ಮಾಡಿ ನಮಗೆ ಬಹಳ ಬೇಜಾರಾಗೈತೆ. ಏನು ಬೆಳೆನೂ ಕಾಣಂಗಿಲ್ಲ. ನಾವು ಗಂಡ ಹೆಂಡತಿ ಇಬ್ರಳಿದ್ರು ಇಬ್ರಳು ಮಾಡಂಗಿಲ್ಲ, ಏನಿಲ್ಲ. ನಮ್ ಜೀವನ ಹೆಂಗಾಗ್ಬೇಕು, ಏನ್ ಕತ್ತೆ ನಾವು ನೋಡಿದ್ರೆ ತುಂಬಾ ಕಷ್ಟ ಸ್ವಾಮಿ ನಮ್ಗೆ. ಹಾಗಿದ್ರೆ ಈಗ ಈ ಕೃಷಿ ಬದುಕ ಲಾಭದಾಯಕ ಅನ್ಸುತ್ತ? ಲಾಭ ಇನ್ನೆಲ್ಲೈತ್ರಿ ಸ್ವಾಮಿ ನಮ್ಗೆ. ನಾವು ಮಾಡೋದೇ ಕಷ್ಟ ಅಂದ್ರೆ, ಒಂದ್ ಹಬ್ಬ ಕಡ್ಲಕ ಬರ್ತೀವಿ, ಎರಡ್ ಹಬ್ಬ ಕಡ್ಲಕ ಬರ್ತೀವಿ. ಈ ವರ್ಷ ನೋಡಿ ಕಡ್ಲೆಕಾಯಿನೇ ಆಗಿಲ್ಲ ನೀರಾವರಿ ಕಡ್ಲೆಕಾಯಿ. ಹಿಂಗೆ ಕೂಲಿ ಹೋಗ್ತಾ ಇದೀವಿ, ಏನ ಹಳೆ ಬಟ್ಟ ಮಾಡ್ತಾ ಇದೀವಿ. ನಮ್ಗೆ ಹಂಗ್ ಜೀವನ ಆಗುತ್ತೆ. ಉಪ್ಪು, ಮೆಣಸಿನಕಾಯಿ, ಉಳ್ಳಗಡ್ಡೆ, ಬೆಳ್ಳಗಡ್ಡೆ ಅದನ್ನೆಲ್ಲ ತರೋದಕ್ಕೆ ಮಾಡೋದಕ್ಕೂ ಬಹಳ ತುಂಬಾ ಕಷ್ಟ ಸ್ವಾಮಿ. ಏನ ನಾವು ಇದೀವಿ ಅಂದ್ರೆ ಇದೀವಿ ಅಷ್ಟೇನೆ. ಈ ವರ್ಷದಂಗೆ ಮಳೆ ಬಂದು ಆದ್ರೆ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸ್ವಾಮಿ. ಇಲ್ಲದ್ರೆ ನಮ್ಗೆ ಎಲ್ಲಿ ಸಿಗುತ್ತೆ ನೆಮ್ಮದಿ? ದನ ಇಲ್ಲ, ಕರಿಲ್ಲ, ಕುರಿ ಇಲ್ಲ, ಮೇಕಿಲ್ಲ, ಯಾವುದೂ ಇಲ್ಲ. ನಾವು ಹೆಂಗ್ ಜೀವನ ಮಾಡ್ಬೇಕು? ಇಬ್ರಳನ್ನು ಕುತ್ಕೊಂಡು ಜೀವನ ಮಾಡೋದಲ್ಲ. ಜಮೀನು ಎಷ್ಟು ಎಕರೆ ಇದಾಗಿದ್ರಿ ನಿಮ್ದು? 5 ಎಕರೆ ಐತೆ. ಏನೇನು ಬೆಳೆಗಳು ಬೆಳಿತೀರ? ನಾವು ತೊಗರಿ ಹಾಕ್ತಿವಿ, ಉರುಳ ಹಾಕ್ತಿವಿ, ಹತ್ತಿ ಹಾಕ್ತಿವಿ, ಮತ್ತೆ ಎಳ್ಳು ಹಾಕ್ತಿವಿ, ಜೋಳ ಹಾಕ್ತಿವಿ, ಶೇಂಗಾ ಹಾಕ್ತಿವಿ, ಅಲಸಂದೆ ಹಾಕ್ತಿವಿ, ಹೆಸರು ಹಾಕ್ತಿವಿ. ಅವೆಲ್ಲ ಹುಳ ಪಳ ತಿಂದು ಎಲ್ಲ ಗೂಡುಗಟ್ಟಿ ಅವು ಯಾತಿ ಆತದೂ ಆಗಲ್ಲ. ಊಟಕ್ಕಿತ್ರ ಒಂದು ಅರ್ಧ ಗಾಡಿ ಆಗಲ್ಲ. ಅದನ್ನ ಏರ್ಕೊಂಡು ಬರೋದಕ್ಕೆ 1,000-2,000 ಕೇಳ್ತಾರೆ. ಅಲ್ಲಿ ಬಿಡನ್ ಬಿಡತ್ಲ ಅಮ್ಮಂಗಾಗ್ಬಿಡುತ್ತೆ. ಈಗ ಸಾಕಷ್ಟು ಜನ ರೈತರು ಬರೀ ಶೇಂಗಾನೇ ಹಾಕ್ತಾರೆ, ಅಂತದ್ರಲ್ಲಿ ನೀವು ಇಷ್ಟು ತರ ಮಿಶ್ರ ಬೆಳೆಗಳು ಬೆಳಿತೀರ? ಯಾಕೆ ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕು ಅನ್ನಿಸ್ತು? ಆಗ್ತಾವಲ್ಲ, ಇವತ್ತು ಆಗ್ತವೆ, ನಾಳೆ ಆಗ್ತವೆ, ಇದನ್ನ ಹಾಕಿದ್ರೆ ಆಗುತ್ತೆ, ಅದನ್ನ ಹಾಕಿದ್ರೆ ಆಗುತ್ತೆ ಅನ್ನೋದೊಂದು ಇರ್ತದ ಸ್ವಾಮಿ. ಅದಕ್ಕೆ ನಾವು ಅದನ್ನೆಲ್ಲ ಹಾಕ್ತೀವಿ. ಅದ್ರದ ಏನೂ ಉಪಯೋಗನೂ ಕಂಡಿಲ್ಲ ನಮಗೆ. ಏನೋ ಕಾಯಿಲೆ ಕೈ ಹಾಕ್ತಾ ಇದೀವಿ. ಹಾಕಿದ್ರೆ ಚೀಲ ಚೀಲ 20 ಚೀಲ ಹಾಕದ್ರಕ್ಕೆ 5 ಚೀಲ ಹಾಕ್ತಾವೆ. ಮತ್ತೆ ಮಾಡಿದ್ದೇನು ಅಲ್ಲೇ ಬಿಡೋಕ್ಕಾಗತ್ತೆ. ಅದನ್ನ ತಗೊಂಬಲೇಬೇಕು. 100 ಆದ್ರೂ ಕೊಡ್ಬೇಕು, 200 ಆದ್ರೂ ಕೊಡ್ಬೇಕು, 300 ಆದ್ರೂ ಕೊಡ್ಬೇಕು. ಕೊಡದಿದ್ರೆ ಅಲ್ಲೇ ಕುರಿ ಮೇಕೆ ಮೆದೋಗ್ಬೇಕು ಅಷ್ಟೇ ಸ್ವಾಮಿ. ಈಗ ಪ್ರತಿ ವರ್ಷ ಶೇಂಗಾ ಹಾಕ್ತಿರಲ್ಲ, ಶೇಂಗಾ ಬೀಜ ನೀವು ಹೊರಗಡೆಯಿಂದ ಕೊಂಡ್ಕೊಂಡ್ಬತ್ತರ ನಿಮ್ಮವೇ ಇರ್ತಾವ? ನಾವು ಬೀಜ ಕಿತ್ಕೊಂಡ್ರೆ ಇರ್ತವೆ. ಚೆನ್ನಾಗಿ ಬಂದ್ರೆ, ಚೆನ್ನಾಗಿದ್ರೆ ನಮ್ಮವೇ ಹಾಕ್ತಿವಿ. ಚೆನ್ನಾಗಿರ್ಲಿಲ್ಲ ಅವನ್ನ ಮಾರ್ತೀವಿ. ಮಾರಿ ಇನ್ನ ಅಂಗಡ್ಯಾಗ ಮಂಡ್ಯಾಗ ತರ್ತೀವಿ. ಇಲ್ಲ ಯಾರ ತಗ ನನ್ ಚೆನ್ನಾಗಿದ್ರೆ ಅಲ್ಲೇ ಊರಿನಾಗ ತಗೊಂತೀವಿ. ಆ ಓಟು ಜೊಳ್ಳು ಜರ್ಗು 10 ಸೇರು ಬರುತ್ತೆ, 5 ಸೇರು ಬರೋದು, ಹಿಂಗೆಲ್ಲ ಹಾಕ್ತವೆ. ಅವನ್ನ ತಂದು ನಾವು ಸುಲ್ದು ಕೇರಿ ಹಸು ಮಾಡಿ ಎಲ್ಲ ಹಾಕೋತ್ತಿಗೆ ಪಲ್ಲ ಆಗೋದಕ್ಕೆ 50 ಸೇರು ಆಗ್ತವೆ, 50 ಸೇರು ಹಾಕೋದಕ್ಕೆ 30 ಸೇರು ಆಗ್ತವೆ. ಈ ಥರ ಎಲ್ಲ ಹಿಂಗೆ ಆಗುತ್ತೆ ಸ್ವಾಮಿ. ಈಗ ಬಿತ್ತನೆ ಎಲ್ಲ ಏನು ಟ್ರ್ಯಾಕ್ಟ್ರಿಂದ ಬಿತ್ತನೆ ಮಾಡ್ತಾರೆ, ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡ್ತಾರೆ? ಸಿಕ್ಕರೆ ಟ್ರ್ಯಾಕ್ಟ್ರಿಂದ ಮಾಡ್ತೀವಿ, ಸಿಗ್ಲಿಲ್ಲ ಎತ್ತೇ ಇಲ್ಲ. ಅದಕ್ಕೆ ಎಲ್ಲ ಟ್ರ್ಯಾಕ್ಟ್ರಿ ಅಂತಾರೆ. ಟ್ರ್ಯಾಕ್ಟ್ರಿಯಿಂದಲ ಮಾಡಿಸ್ತೀವಿ. ಆದ್ರೆ ನಾವೆಂದ್ರೂ ಟ್ರ್ಯಾಕ್ಟ್ರಿಂದ ಮಾಡಿಸಿಲ್ಲ. ಬೀಜ ಚೆನ್ನಾಗಿ ಬಿಡಲ್ಲ. ಏನಿದ್ರು ಕೂರಿಗೆಯಿಂದಲೇ ನಮ್ ಸ್ವಲ್ಪ ಹೊಲ ಕೂರಿಗೆಯಿಂದಲೇ ಬಿತ್ತಿಸ್ತಾ ಇದೀವಿ ನಾವು. ಒಂದ್ ಎಕರೆಗೆ ಶೇಂಗಾ ಬೀಜ ಎಷ್ಟು ಬಿತ್ತಬೇಕಾಗತ್ತಮ್ಮ? ಒಂದ್ ಎಕರೆಗೆ 30 ಸೇರು ಹಾಕ್ತಿವಿ. ಈಗೆಲ್ಲ 30 ಸೇರು ಹಾಕಿದ್ರೆ ಕಡಿಮೆ ಆಗುತ್ತೆ, ಒಂದ್ 40 ಸೇರು ಹಾಕಿದ್ರೆ ಮಾತ್ರ ಚೆನ್ನಾಗಿ ಇಳುವರಿ ಬರುತ್ತೆ? ಇಲ್ಲ, ಬಹಳ ದಪ್ಪ ಬರ್ತವೆ. ಹಂಗೇನಿಲ್ಲ, 30 ಸೇರೆ ಎಕರೆಗೆ, 30 ಸೇರೇನೆ 60 ಸೇರು ಹಾಕ್ತಿವಿ. 2 ಎಕರೆಗೆ 3 ಎಕರೆಗೆ 1 ಚೀಲ ಹಾಕ್ತಿವಿ. ಅದ್ರಾಗೆ ಚೆನ್ನಾಗಿ ಬಂದ್ರೆ 30-40 ಚೀಲ ಬೆಳಿತೀವಿ. ಚೆನ್ನಾಗ್ ಬರ್ಲಿಲ್ಲ ಈಗ 20 ಚೀಲ 10 ಚೀಲ ಒಟ್ಟು ರೋಗ ಬೇರುಳ ಕಡಿಯೋದು, ಬೂದಿ ರೋಗ ಬೀಳೋದು, ಆ ಬೆಂಕಿ ರೋಗ ಬೀಳೋದು, ಇನ್ನು ತರ್ತರ ರೋಗಗಳು ಬರ್ತವೆ. ಅವನ್ ಕೊಷ್ಟು ಔಷಧಗಳು ತಂದು ಹೊಡೆಯೋದಕ್ಕೆ ನಮಗೆ ಸಾಧ್ಯ ಇಲ್ಲ. ದುಡ್ಡು ಕಾಸು ಅದಂಗಲ್ಲ, ಇದ್ದಂಗಿರ್ಲಿ ಬೀಡು ಅನ್ನೋದು ತ್ಯಾಪನಾಗದು. ಅವ ಆದಷ್ಟು ಬರ್ತವೆ. ಅದನ್ನೇನ ಹಿಂಗೆ ಕುಡಿಕೊಂಡು ತಗೋಬೇಕು ಸ್ವಾಮಿ. ಈಗ ಬೇರುಳ ಕಡಿತು ಅಂತಂದ್ರೆ ಬಿತ್ತಬೇಕಾರೆಲ್ಲ ಬೇರುಳಕ್ಕೆ ಔಷಧಿ ಹಚ್ಚಿ ಬಿತ್ತನೆ ಮಾಡ್ಬೇಕಂತೆಲ್ಲ ಕೃಷಿ ಇಲಾಖೆಗೆ ಹೇಳ್ತಿರ್ತಾರೆ. ಆತರ ಏನ್ ಮಾಡ್ತಾರ ಸುಮ್ನೆ ಶೇಂಗಾ ಬೀಜ ಮಾಡಿದ್ವಿ? ಮಾಡಿದ್ರು ಅವು ಬೀಳಂತ ಇದ್ದೇ ಬೀಳ್ತವೆ. ಏನು ಗಿಡ ಕಿತ್ಕೋಬೇಕಾದ್ರು ಕಾಯಸು ಅದ್ರಾಗ ಇರ್ತವೆ ಭೂಮಿಯಾಗೆ. ಆ ಗಿಡ ಕಿತ್ರೆ ಹಂಗೆ ಬೂಸಂದ ಬರ್ತವೆ. ಆ ಗಿಡ ಒಂದೊಂದು ಗಿಡದಾಗ ಚೆನ್ನಾಗಿರ್ತವೆ. ರೋಗ ಬೀಳದ ಗಿಡ, ರೋಗ ಬಿದ್ದ ಗಿಡ ಏನೂ ಇಲ್ಲ, ಬಂಜ್ ಗಿಡದಂಗಿರ್ತವೆ. ಶೇಂಗಾದಾಗ ಅಕಡೆ ಬೆಳೆಗಳು ಬೆಳಿತೀವಿ ಅಂತಂದ್ರೆ ಏನೇನು ಅಕಡೆ ಬೆಳೆಗಳು ಬೆಳಿತೀರ? ಅಲಸಂದಿ ಬೆಳಿತೀವಿ, ಹೆಸರು ಬೆಳಿತೀವಿ, ತೊಗರಿ ಬೆಳಿತೀವಿ, ಮತ್ತೆ ಹೌಡ್ಲೆ ಬೆಳಿತೀವಿ. ಇಷ್ಟು ಸಾಮಾನ ಬೆಳಿತೀವಿ ಸ್ವಾಮಿ. ಅವು 10 ಸೇರು ಆಗತ್ತಕ್ಕ 5 ಸೇರು, 5 ಸೇರು ಆಗತ್ತಕ್ಕ 3 ಸೇರು. ಎಲ್ಲ ಹುಳ ಬಿದ್ದು ಗೂಡು ಹಿಡಿದು ಅವು ಒಟ್ಟು ಒಂದೊಂದು ಬಿಡಿಸ್ಕೊಂಡು ಬರೋದು. ರೂ ಬಿದ್ರೆ ನೋಡಿದ್ರೆ ಅವು ಒಟ್ಟು ಬರೀ ಜಲ್ಲಿ ಆಗಿರೋದು. ಈ ತರ ಆಗುತ್ತೆ ಸ್ವಾಮಿ. ಅಕ್ಕಡೆ ಬೆಳೆ ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರ? ಏನ್ ಅನುಕೂಲ ಅಂದ್ರೆ ಊಟಕ್ಕೆ, ಮನೆಯದು ಹೊಲ್ದಗಳದು ಏಟ ನಾದೋಟ ಆಗ್ಲಿ ಬಿಡಂತ ಬೆಳ್ಕಂತಿ. ಈಟ ಆತು ಓಟ ಆತು ಮನೆಗಳದು ಕೊಂಡತಿ ಮಕ್ಕ ಬಾರಿ ದುಡ್ಡು ಇರಲ್ಲ, ಅದಕ್ಕೆ ಅವನ್ನೇ ಹಾಕಿ ಬೆಳ್ಕಂತ ಇದೀವಿ. ಇದ್ರಲ್ಲಿ ಎಲ್ಲ ಎಡಕುಂಟು ಎಷ್ಟು ದಿವಸದಲ್ಲಿ ಹೊಡಿತೀರ? 20 ದಿನದ ಹೊಡಿತೀವಿ. ಎಷ್ಟು ಸಾರಿ ಹೊಡಿತೀರ? 2 ಸಲ ಮಾಡ್ತೀವಿ. 2 ಸಲ ಹೊಡೆದ್ಮೇಲೆ ಕಳೆ ತೆಗಿತೀರ? ಕೈ ಕಳೆ? ಕೈ ಕಳೆ ತೆಗಿತೀವಿ. ಅದು ಒಬ್ಬೊಬ್ರೆ ತೆಗೆದ್ರೆ 8 ದಿನ ಆಗತ್ತೆ. ಇಲ್ಲ ಕೂಲಿ ಅವ್ರು ಬರೋದೇ ಇಲ್ಲ. ನಮಗೆ ಟ್ಯಾಕ್ಟರ್ ಬೇಕು, ಕೂಟ್ರ್ ಬೇಕು ಅಂತಾರೆ. ನಾವು ನನ್ನ ಮೈಲಿ ಇದಾವೆ ಹೊಲಗಳು, ನಡೆದು ಹೋಗಕ್ ಆಗಲ್ಲ. ನಮಗೆ ದುಡ್ಡು ಇರಲ್ಲ, ಒಟ್ಟು ತೆಗಿಯೋದು ಒಟ್ಟು ಬೀಡೋದು ಹಿಂಗ ಆಗ್ತಾವ ಸ್ವಾಮಿ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಈಗ ಎಡಕುಂಟೆ ಹೊಡೆದ್ ಕಳೆ ತೆಗೆದ್ಮೇಲೆ ಏನಾದ್ರೂ ಮೇಲ್ಗೊಬ್ಬರ ಚೆಲ್ತೀರ? ದುಡ್ಡಿದ್ರೆ ಚೆಲ್ತೀವಿ, ದುಡ್ಡಿಲ್ದಿದ್ರೆ ಏನ್ ಚೆಲ್ಲಣ್ಣ? ಚೆಲ್ಲಂಗಿಲ್ಲ, ಏನಿಲ್ಲ, ಇದ್ದಂಗಿರ್ಲಿ ಅನ್ನೋದು ತ್ಯಾಪನಾಗದು. ಯಾವ್ದಾದ್ರು ದುಡ್ಡಿದ್ರಲ್ಲ ಸ್ವಾಮಿ ಮಾಡೋದು, ದುಡ್ಡಿಲ್ದಿದ್ರೆ ಏನ್ ಮಾಡೋಣ? ಈ ಶೇಂಗಕ್ಕೆಲ್ಲ ರೋಗ ಬರುತ್ತೆ ಅಂತಿರಲ್ಲ, ಏನೇನ್ ರೋಗ ಬರುತ್ತೆ? ಅದಕ್ಕೆ ತೊಂಡ್ಲೆ ಬೀಳ್ತವೆ, ಕರಿ ಹುಳ ಬೀಳ್ತವೆ, ಉತ್ತಮಲಿ ಹುಳ ಬೀಳ್ತವೆ, ಕರಿಮುಷ್ಣಿ ಹುಳ ಅವು ಬೀಳ್ತವೆ. ಒಂದ್ 4-5 ನಮೂನಿ ಹುಳ ಬೀಳ್ತವೆ. ಅದಕ್ಕೆ ಯಾವ್ದು ಹಾಕಿದ್ರು, ಇನ್ನು ಇದನ್ನ ಹಾಕಿದ್ರೆ ಅದು ಹೋಗುತ್ತೆ, ಅದನ್ನ ಹಾಕಿದ್ರೆ ಇದು ಬರ್ತತೆ, ಇದನ್ನ ಹಾಕಿದ್ರೆ ಇದು ಬರ್ತತೆ. ಮಸಿ ರೋಗ, ಸೆಂಡೆ ರೋಗ, ಕೋರಿ ಹುಳ ಬೀಳೋದು, ಬೆಂಕಿ ರೋಗ ಬೀಳೋದು, ಮಿಡತೆ ಬೀಳೋದು, 3-4 ನಮೂನಿ ಹುಳ ಬೀಳ್ತವೆ. ಅವು ಬಿಟ್ಟ ಮೇಲೆ ಅವೆಲ್ಲ ತಿಂದು ಉಳಿದಿದ್ದು ನಮ್ಮ ಸ್ವಾಮಿ. ಈ ತರ ರೋಗ ಬಿದ್ದಾಗ ಏನಾದ್ರೂ ಔಷಧಿ ಸಿಂಪಡಣೆ ಮಾಡ್ತೀರಾ? ಔಷಧಿ ಮಾಡ್ತೀವಿ, ಮಾಡಿದ್ರು ಅವು ಹೋಗತ್ತವೆ ಹೋಗೋದಿಲ್ಲ. ಅಕ್ಕಪಕ್ಕ ಹೊಲ್ದ ಇರ್ತಾವಲ್ಲ, ಆತ್ಲವ್ ಹಿಂಗ್ ಕಲ್ತ್ಕೊಂಡು ಅವು ಹೋಗೋದಿಲ್ಲ ಸ್ವಾಮಿ ಗಿಡ ಕೇಳತಕ್ಕ. ನನ್ನ ಶೇಂಗಾ ಈ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? ಮೂರುವರೆ ತಿಂಗಳು ಬೇಕು. ಮೂರುವರೆ ತಿಂಗಳಾದ್ಮೇಲೆ ಆಗ ಅವ್ರು ಇವ್ರು ಕಿತ್ತದ್ರ ಅಮ್ಮದು ನೋಡೋದು, ಎಳೆದನಾಗ್ಲಿ ಬೋಲ್ತದ್ದನಾಗ್ಲಿ ಕಿತ್ತ ಹಾಕಂದ್ ಮತ್ತೆ ಬ್ಯಾಸಾಯ ಹೊಡಿಯಕ್ಕೆ ಮಡಿಕೇರ್ ಬರಲ್ಲ, 1,000-2,000 ಕೇಳ್ತಾರೆ. ಏರ್ಸಕ್ಕೆ 1,500-2,000 ಕೇಳ್ತಾರೆ. ನಮ್ತ ದುಡ್ಡು ಇರೋದಿಲ್ಲ, ಇಲ್ಲ ಹೊಲ್ದಾಗ ಹಾಕೊಂಡ್ ಬಿಡ್ತಾರೆ ಬಿಡಿಸ್ತಾರೆ, ಇಲ್ಲ ಮನೆ ತಗ ಹಾಕೊಂಡ್ ಬಿಡಿಸಾರ ಬಿಡಿಸ್ತೀವಿ. ಆ ಏಟನ್ನಾಗ್ಲಿ ಅದನ್ನ ಮಾಡಿದ್ವಿ ಅಂದ್ರೆ ಕೂರ್ಗಾಡತ್ತೆ ಕುಂಟ ಆಡ್ಲೇಬೇಕು. ಅದನ್ನ ನಾವ್ ಹಿಂಗೆ ಕರ್ಪಡಿ ಮಾಡ್ಕೊಂಡ್ ಇದೀವಿ ಸ್ವಾಮಿ. ಈಗ ಶೇಂಗಾ ಎಲ್ಲ ಕಟಾವ್ ಮಾಡದಂದ್ರೆ ಕೈಯಿಂದ ಕೀಳ್ತಾರ ಏನು ಬೇಸಾಯದಿಂದ ಕಟಾವ್ ಮಾಡ್ತಾರ? ಮಳೆ ಬಂದ್ರೆ ಕೈಯಿಂದಲೇ ಕೀಳ್ತೀವಿ, ಅವು ಬೇರನ್ನ ಒಳಕ್ ಹೋಗ್ಲಿ ಕಾಯನ್ನ ಒಳಕ್ ಹೋಗ್ಲಿ ಕೈಯಿಂದಲೇ ಕೀಳ್ತೀವಿ. ಮಳೆ ಬರ್ಲಿಲ್ಲ ಅಂದ್ರೆ ಮಡಿಕೆ ಓಡಿಸ್ತೀವಿ, ಅದ್ರಾಗೆ ಬಂದ್ರೆ ಬಂದು ಬಂದು ದಿಮ್ನಾಗೆ ಹೊಡೆದ್ರೆ ಬೋತಾವೆ. ದಿಮ್ನಾಗ ಹೊಡೆದ್ರೆ ಮೇಲೆ ಕೇಳಿಸ್ಕೊಂಡು ಹೋಗ್ತಾರಲ್ಲ, ಗಿಡ ಎಲ್ಲ ಕಿತ್ಕೊಂಡು ಹೋಗ್ತವೆ, ಕಾಯದಾಗಿರ್ತವೆ. ಕೂಲರ್ ನೋಡಿದ್ರೆ 200-300 ಕೇಳ್ತಾರೆ, ಆಗ ಹೋಸ ಅವ್ರಿಗೆ ಕೊಡೋದು, ನಾವು ಕೈ ಕೊಡ್ಕೊಂಬುದು ಅದೇ ಬರೋದು ಅಷ್ಟೇ. ಶೇಂಗಾ ಕೈಯಿಂದ ಬಿಡಿಸ್ತೀರ ಅಥವಾ ಮಿಷಿನ್ಗೆ ಹಾಕ್ತೀರ? ನಾವು ಕೈಯಿಂದಲೇ ಬಿಡಿಸ್ತೀವಿ ಸ್ವಾಮಿ, ನಾವೆಂದು ಮಿಷಿನ್ಗೆ ಹಾಕಿಲ್ಲ. ಯಾಕೆ ಮಿಷಿನ್ಗೆ ಹಾಕಲ್ಲ? ಅದು ನಮಗೆ ಸರಿ ಹೋಗಲ್ಲ, ನಾವು ಕೈ ಬಿಡಿಸಿದ್ದೇನೆ ನಮಗೆ ಚಂದ, ಅದನ್ನಷ್ಟು ವಾರಣೆ ಮಾಡಕ್ ಆಗೋದಿಲ್ಲ. ಕೈಯಿಂದ ಬಿಡಿಸ್ಬೇಕಂದ್ರೆ ಏನ್ ಕೂಲಿ ಕೊಡ್ಬೇಕು? ಸೇರ್ ಕಡ್ಲೆಕಾಯಿ ಕೊಡ್ತೀವಿ, ಸೇರ್ ವರೆ ಕೊಡ್ತೀವಿ ಡಬ್ಬಕ್ಕೆ. ಇಲ್ಲ ಇನ್ನೊಂದ್ ಸೇರ್ ಕೊಡ್ರಿ ಅಂತಾರೆ, ಇಲ್ಲ ಮ್ಯಾಲೆ ಹಾಕ್ಲೇಬೇಕು. ಇಲ್ಲಮ್ಮ ನಾವು ಬರೋದಿಲ್ಲ, ನೀವು ಕಡ್ಲೆಕಾಯಿನ ಕೊಡಲ್ಲ ಅಂತ ಅದೇ ಹೋಗ್ತಾರೆ. ಇಲ್ಲ ಬರೀಮ್ಮ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ. ಅವರು ಕಡ್ಲೆಕಾಯಿ ಬಿದ್ರೆ ಬಿಡುತ್ತಾರೆ ಪಾಪನ, ಕಡ್ಲೆಕಾಯಿ ಇಲ್ಲದ್ದು ಏನ್ ಬಿಡಿಸ್ತಾರೆ? ಅವ್ರು ಒಂದ್ ಡಬ್ಬ ಎರಡ್ ಡಬ್ಬ ನಾಲ್ಕು ಡಬ್ಬ ಬಿಡಿಸ್ತಾರೆ. ಹೆಚ್ಚಾತ್ ಸ್ವಾಮಿ, ನಿನ್ನೇನು ಕೊಡ್ಲೇಬೇಕಲ್ಲ ಕರ್ಕೊಂಡು ಹೋದ್ಮೇಲೆ. ಎಲ್ಲ ಉಳಿಕೆ ಆಗಿದ್ದು ನಮ್ದು. ದುಡ್ಡು ಕೊಟ್ಟು ಬಿಡಿಸಲ್ವಾ? ದುಡ್ಡು ಕೊಡೋರ್ ಕೊಡ್ತಾರೆ, ದುಡ್ಡು ಯಾರು ಇಸ್ಕಮಲ್ಲ ನಮಗೆ ಕಡ್ಲೆಕಾಯಿ ಬೇಕಂತ. ಹಾಗಿದ್ರೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ರೆ ಒಂದು ಚೀಲ ಬೀಜಕ್ಕೆ ಎಷ್ಟು ಚೆಲ್ದವರೆಗೂ ಇಳುವರಿ ಬರುತ್ತೆ? ಎಷ್ಟು ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಬೇಸಾಯ ಮಾಡಿ ಗೊಬ್ಬರ ಗೋಡು ಹಾಕಿ ಎಲ್ಲ ಮಾಡಿದ್ರೆ ಒಂದು 40-50 ಚೀಲ ಆಗ್ತವೆ. ಆದ್ರೆ ಏನು ಆಗ್ತದೆ, ಬರೇ ನಿಲ್ದಾಗ ಟರ್ರಂತ ಹೊಡೆದು ಬರ್ರಂತ ಬಿದ್ದಿದ್ರೆ ಯಾತದ್ದು ಆಗ್ತದೆ? ಯಾತು ಆಗಲ್ಲ ಸ್ವಾಮಿ, ಭಾರಿ ಮಂಡಾಟ ಸ್ವಾಮಿ. ಯಾವಾಗ ಶೇಂಗಾದಲ್ಲಿ ಲಾಸ್ ಆಗಿದ್ದುಂಟ? ಲಾಸ್ ಆಗೈತಿ. ಒಂದೇ ಅಡಿಗೆ ಬೆಳೆದಿದ್ವಿ, ಒಂದು ಒಂದು ಶೀಲ ಹಾಕಿ ಒಂದೇ ಅಡಿಗೆ ಬೆಳೆದಿದ್ವಿ. ಅಡಿಗೆ ತಂದು ಏನ್ ಮಾಡಣ, ಈಗ ಕೂಲಿ ಮಾರ್ಕೆ ಮಾಡೋದು ಒಂಬದು. ಶೇಂಗಾ ಬೆಳೆದ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರ? ನಾವು ಚಳಕೇರಿಗೆ ಹಾಕ್ತಿವಿ, ಇಲ್ಲ ಇದ್ದೂರಾಗ ಕೊಡ್ತೀವಿ. ಸಾಲ ಬಾಲ ಮಾಡಿರ್ತೀವಲ್ಲ, ಮಂಡ್ಯಕ್ಕೆ ಹಾಕ್ತಿವಿ. ಹಂಗೆ ಅದನ್ನು ಮಾರ್ತೀವಿ ಸ್ವಾಮಿ ನಾವು. ಅದ್ರ ಶೇಂಗಾ ಎಲ್ಲ ಏನ್ ರೇಟ್ ಸಿಗ್ತಾ ಇದೆಯಮ್ಮ? ಈಗ 3,000 ಅಂತಾರೆ ಸ್ವಾಮಿ. 3,000 ಸಿಕ್ಕರೆ ಏನೂ ಉಪಯೋಗ ಆಗಲ್ಲ. ನಾವ್ ಇಷ್ಟೊಂದು ಕೆಲಸ ಮಾಡಿದೀವಿ ಮೈಮರಿಯನ್ನ, ನಮ್ಗೇನು ಸಿಗಲಿಲ್ಲ. ನಾವ್ ಹಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ದನಿಗೇನು ಕರಿಗೇನು ಕೊಟ್ಟರ್ಗೇನು, ನಾವ್ ಇದ್ದ ಮನೆ ಮಂದಾರ ಎಲ್ಲ ಕಿತ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ ಬಂದೈತಿ. ಎತ್ಲಗ್ ಹೋದ್ರು ಅಷ್ಟೇ ಅಲ್ಲ ಸ್ವಾಮಿ. ಏನ್ ರೇಟ್ ಸಿಕ್ಕರೆ ಅನುಕೂಲ ಅಂತೀರ? ನಮ್ಗೆ 5,000 ಹಿಂಗ್ ಸಿಕ್ಕರೆ ಏನೋ ನಮ್ ಕೂಲಿ ನಾಲಿ ಹೊರಡುತ್ತೆ, ಏನೋ ನಮಗಿಷ್ಟು ಬರಬಹುದು. 5,000-6,000 ರೂಪಾಯಿ ಸಿಕ್ಕರೆ ನಮಗೆ ಏನನ್ನ ನಮ್ಮ ಜೀವನಕ್ಕೂ ಕೂಲಿಯರಿಗೂ ಕೊಡೋದಿಕ್ಕೆ ನಮಗೆ ಉಪಯೋಗ ಆಗ್ಬೋದು ಸ್ವಾಮಿ. ಇಲ್ದಿದ್ರೆ 3,000-4,000 ಅಂದ್ರೆ ನಮ್ಗೆ ಏನು ಉಪಯೋಗ ಆಗಲ್ಲ. ನಮಗೆ ಉಳ್ಕೊಂಬೋದು ಇಲ್ಲ, ತಿರುಗಿ ಯಾವಾಗ ನಿಂತಲ್ಲ ನಾವು ಹೊಲನ್ನು ಮಾರ್ಬೇಕಮ್ಮ ಹಂಗಾಗ್ಬಿಡ್ತತ್ತೆ. ಒಂದೊಂದು ಟೈಮ್ ಹಂಗಾಗ್ಬಿಡ್ತತ್ತೆ. ಇವಾಗ ಏಲೇನ ಗೂಡೆ ಮರ ಕಟ್ಕೊಂಡು ಹೋಗ್ಬೇಕಾಗುತ್ತೆ, ಬೆಳೆದವ್ರಿಗೆ ಕೂಲಿ ಮಾಡಕ್ ಹೋಗ್ಬೇಕಾಗತ್ತೆ ಸ್ವಾಮಿ. ಈಗ ಬೆತ್ಲ ಬೆಳೆನೆ ಬೆಳಿತಾರೆ, ಯಾಕೆ ನೀರಾವರಿ ಮಾಡ್ಬಾರ್ದು? ನಮ್ಮ ಮನೆಗೆ ಮಾಡೋರ್ ಯಾರಲ್ಲ ಸ್ವಾಮಿ, ನನ್ ಗಂಡನ ಕೈಲಿ ಓಡಾಡೋದಾಗಲ್ಲ, ನನ್ ಕೈಲಿ ಓಡಾಡೋದಾಗಲ್ಲ. ಅದಕ್ಕೆ ನಾವು ನೀರಾವರಿ ಇಷ್ಟಪಟ್ಟಿಲ್ಲ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಾಯ್ತಾ ನಿಮ್ಗೆ? ಸಂತೋಷನೇ ಕೊಟ್ಟೈತೆ. ನಮ್ಮನೆ ವಾತಾವರಣ ಎಲ್ಲ ಮದ್ವೆ ಮುಂಜಿ ಎಲ್ಲ ಮಾಡ್ತೈತೆ. ಏನ್ ಮಾಡ್ತೀವಿ, ಮಳೆ 2-3 ವರ್ಷ ಹೋಗ್ಬಿಟ್ವಲ್ಲ, ಹೊಲ ಮಾಡೋರು ಎದ್ರಿಕೆಂತಾರೆ, ಏ ನಾ ಮಾಡಿದ್ರಿ ಆಚೆಗೆ ತಪ್ಪ ಕೂಲಿ ಹೊಂಡೋದಿಲ್ಲ, ನಾವ್ ಏನ್ ಮಾಡೋಣ ಬಿಡಪ್ಪ ಅಂತಾರೆ. ಏನ ನಾವು ಬಲಂತಿಕೆ ಅಣ್ಣ ಮಾಡೋಣ ಮಾಡೋಣ ಅಂತಂದು ಹೋಗಿ ನಾವು 50 ವರ್ಷ ಅವ್ರ ಕಾಲಕ್ಕೆ ಹಿಡ್ಕಂಡ್ರೆ ಅವರು ದಿನ ಬರ್ತಾರೆ ಅಂತಂದು ಅವ್ರು ಬಿಡತ್ನ ಮಾಡೋಣ ಮಾಡೋಣ ಅಂತ ಅವ್ರ ಮನಸ್ಸಿಗೆ ಒಪ್ಪಿಗೆ ಆದ್ರೆ ಅವ್ರು ಮಾಡ್ತಾರೆ. ಇಲ್ದಿದ್ರೆ ಬಿಡ ನೀನು ಅದೇನ್ ಬೆಳಿತೈತೆ ಅದನ್ನೇನ್ ಮಾಡ್ತೀಯ ಅಂತ ಅಂದ್ರೆ ಅದು ಹೊಲನೇ ಬೀಳಿರ್ತೈತಿ, ನಾವು ಉಪವಾಸ ಇರ್ತೀವಿ. ಹಂಗಾಗತ್ ಸ್ವಾಮಿ. ಬಹಳ ಸಂತೋಷ ಶಿವಮರೆ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಶಿವಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇದೀಗ ಈರುಳ್ಳಿ ತಳಿಗಳ ಮಹತ್ವ ಹಾಗೂ ಅದರ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೋರಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೋರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈರುಳ್ಳಿ ತಳಿಗಳ ಮಹತ್ವ ಹಾಗೂ ಅದರ ಉತ್ಪಾದನೆ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈರುಳ್ಳಿ ತಳಿಗಳ ಮಹತ್ವ ಹಾಗೂ ಅದರ ಉತ್ಪಾದನೆ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಡ್ತೀವಿ ಅಂದರೆ ಇದರ ಮಹತ್ವ ಏನು ಸರ್ ಪ್ರಮುಖವಾಗಿ? ರೈತ ಬಾಂಧವರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆ ಸಾಂಪ್ರದಾಯಿಕವಾಗಿ ನಮ್ಮ ಒಂದು ಈರುಳ್ಳಿ ಬೇಸಾಯನ ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಏನಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಏರುಪೇರು, ಆಮೇಲೆ ನೀರಿನ ಕೊರತೆ ಇರ್ಬೋದು, ಆಮೇಲೆ ಮಳೆ ಸರಿಯಾಗಿ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಹಾನಿಯನ್ನು ರೈತರು ತಮ್ಮ ಜಮೀನಿನಲ್ಲಿ ಅನುಭವಿಸ್ಕೊಳ್ತ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ರೈತರಿಗೆ ಕೆಲವೊಂದು ತಳಿಗಳ ಆಯ್ಕೆ ಇರ್ಬೋದು, ಆಮೇಲೆ ಯಾವ ರೀತಿ ಬೇಸಾಯ ಮಾಡ್ಕೋಬೇಕು, ಭೂಮಿ ಸಿದ್ಧತೆ ಏನು ಮಾಡ್ಕೋಬೇಕು, ಆಮೇಲೆ ಯಾವ ಥರ ಗೊಬ್ಬರಗಳನ್ನು ಹಾಕೋಬೇಕು, ಆಮೇಲೆ ರೋಗ ಮತ್ತು ಕೀಟಗಳ ಬಾಧೆ ಯಾವ ಥರ ಇರುತ್ತೆ, ಅದರ ಲಕ್ಷಣಗಳೇನು, ಆಮೇಲೆ ಅದಕ್ಕೆ ಬೇಕಾದಂಥ ಸಿಂಪರಣೆಯ ಒಂದು ಅಂಶಗಳನ್ನೆಲ್ಲ ಕೂಲಂಕುಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ರೈತರ ಒಂದು ಏಳಿಗಾಗಿ ಶ್ರಮಿಸ್ತಾ ಬಂದಿದೆ. ಆಮೇಲೆ ನಮ್ಮಲ್ಲಿ ಕೂಡ ಸಾಕಷ್ಟು ಈ ತರಬೇತಿಗಳ ಮುಖಾಂತರ ಇರ್ಬೋದು, ಆಮೇಲೆ ಮುಂಚೂಣಿ ಪ್ರಾತ್ಯಕ್ಷತೆಗಳ ಮುಖಾಂತರ ಇರ್ಬೋದು, ಆಮೇಲೆ ಕೆಲವೊಂದು ಕ್ಷೇತ್ರ ಪ್ರಯೋಗಗಳ ಮುಖಾಂತರ ಹಾಗೂ ಕ್ಷೇತ್ರ ಭೇಟಿಗಳ ಮುಖಾಂತರ ಸಾಕಷ್ಟು ಸಮಸ್ಯೆಗಳನ್ನು ನಾವು ರೈತರಿಗೆ ಸ್ಪಂದಿಸಿ ಅದಕ್ಕೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಸೊ ಈಗಾಗಲೇ ನೋಡ್ತಾ ಇರ್ಬೋದು, ಸೊ ಕೆಲವೊಂದು ತಳಿಗಳ ಆಯ್ಕೆಯಲ್ಲಿ ಸಾಕಷ್ಟು ಜನ ರೈತರು ಎಡುತ್ತಾರೆ. ಸೊ ಮೇನ್ ಆಗಿ ಏನು ಮಾಡ್ತಾರೆ, ಸಾಕಷ್ಟು ರೈತರು ಈ ತಮ್ಮ ಲೋಕಲ್ ತಳಿಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ತರ್ತಾರೆ, ಸರಿಯಾಗಿ ಲೇಬಲ್ ಇರೋದಿಲ್ಲ, ಪಾಕೆಟ್ ನೋಡ್ಕೊಳ್ಳೋದಿಲ್ಲ. ಆಮೇಲೆ ಸಾಕಷ್ಟು ಈಗ ಮಹಾರಾಷ್ಟ್ರದಿಂದ ಸತಾರ ಬೀಜ ತರುವುದರಿಂದ ಅಲ್ಲಿ ಕಳಪೆ ಬೀಜ ಪ್ರಮಾಣ ಇರ್ಬೋದು, ಆಮೇಲೆ ಮೊಳಕೆ ಒಡೆದೇ ಸಮಸ್ಯೆ ಇರ್ಬೋದು, ಕೌಟ್ ಬರ್ಬೋದು, ಆಮೇಲೆ ಅಲ್ಲಲ್ಲೇ ತೆನೆ ಬರ್ತಕ್ಕಂಥ ಸಮಸ್ಯೆ ನಾವು ರೈತರ ಹೊಲದಲ್ಲಿ ಕಾಣ್ತಾ ಇದ್ದೇವೆ. ಆಮೇಲೆ ರೈತರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನಮಗೆ ಗಮನಕ್ಕೂ ತಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ರೈತರು ಪ್ರಮುಖವಾಗಿ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬೆಳೆದು ಉತ್ಪಾದನೆ ಮಾಡಿ ನಾವು ಲಾಭ ಪಡ್ಕೋಬೇಕಾದ್ರೆ ತಳಿಗಳ ಪಾತ್ರ ಬಹಳಷ್ಟು ಪ್ರಮುಖವಾಗಿರೋದೆ. ಆಮೇಲೆ ಈ ಒಂದು ಬೆಳೆನ ನಾವು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳೆಯಬಹುದು, ಮುಂಗಾರಿನಲ್ಲಿ ಬೆಳೆಯಬಹುದು, ಹಿಂಗಾರಿನಲ್ಲಿ ಬೆಳೆಯಬಹುದು, ಹಾಗೆ ಬೇಸಿಗೆಯಲ್ಲೂ ಕೂಡ ಮಳೆಯ ಅಥವಾ ನೀರಿನ ಒಂದು ಅನುಕೂಲ ನೋಡಿಕೊಂಡು ನಾವು ಬೆಳಿಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ನಾವೆಲ್ಲ ಮಳೆ ಆಶ್ರಿತಕ್ಕೆ ಬೆಳೆಯನ್ನ ಸೀಮಿತ ಮಾಡಿಕೊಂಡಿರೋದ್ರಿಂದ ಸಾಕಷ್ಟು ಪ್ರದೇಶ ಮುಂಗಾರಿನಲ್ಲಿ ಅದರದ ಒಂದು ಬಿತ್ತನೆ ಕಾರ್ಯ ಕೈಗೊಳ್ತಾ ಇದೆ. ಬಟ್ ಇತ್ತೀಚೆಗೆ ನೋಡಬಹುದು, ಕಳೆದ 2-3 ವರ್ಷಗಳಲ್ಲಿ ಕೂಡ ಈ ಮುಂಗಾರಿನಲ್ಲಿ ಮಳೆಯ ಕೊರತೆ ಅಭಾವದಿಂದ ನಮಗೆ ಸರಿ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಒಳ್ಳೆ ಮಳೆ ಬೀಳೋದ್ರಿಂದ ಸೊ ಬೋರ್ವೆಲ್ಲೂ ನೀರು ರಿಚಾರ್ಜ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಒಂದು ಕಳೆದ 2-3 ವರ್ಷಗಳಿಂದ ನಾವು ಈ ಹಿಂಗಾರಿನಲ್ಲಿ ಕೂಡ ಈರುಳ್ಳಿ ಪ್ರದೇಶ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಗೆ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ರೈತರು ನಾವು ಹೇಳ್ತೇವೆ, ನಾವು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಮುಂಗಾರಿನಲ್ಲೇ ಕೆಲವೊಂದು ಶಿಫಾರಸು ಮಾಡಿರ್ತಕ್ಕಂಥ ತಳಿಗಳಿರ್ತವೆ, ಅದೇ ರೀತಿ ಹಿಂಗಾರಿನಲ್ಲೇ ಕೆಲವೊಂದು ಶಿಫಾರಸು ಮಾಡಿರ್ತಕ್ಕಂಥ ತಳಿಗಳಿರ್ತವೆ. ಈ ತಳಿಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪ್ರಮುಖವಾಗಿ ಮುಂಗಾರಿನಲ್ಲಿ ನಮ್ಮ ಒಂದು ಕೇಂದ್ರದ ಮುಖಾಂತರ ನಾವು ಈ ಅರ್ಕ ಕಲ್ಯಾಣ್ ಹಾಗೂ ಭೀಮಾ ಸೂಪರ್ ಈ 82 ತಳಿಗಳನ್ನು ನಾವು ನಮ್ಮ ಕ್ಷೇತ್ರದ ಹಾಗೂ ರೈತರ ಹೊಲದಲ್ಲಿ ನಾವು ಪ್ರಯೋಗ ಮಾಡಿ ಯಶಸ್ವಿಯನ್ನು ಕಂಡಿದ್ದೀವಿ. ಆಮೇಲೆ ಈ 2 ತಳಿಗಳು ಉತ್ತಮ ರೀತಿಯಲ್ಲಿ ತಮ್ಮ ಒಂದು ಇಳುವರಿ ಕ್ಷಮತೆಯನ್ನು ಹೊಂದಿದ್ದಾವೆ. ಆಮೇಲೆ ಪ್ರಮುಖವಾಗಿ ಈ ತಳಿಗಳನ್ನು ನಾವು ಲೋಕಲ್ ತಳಿಗಳಿಗೆ ಕಂಪೇರ್ ಮಾಡಿ ಹೇಳಬೇಕಾದ್ರೆ ಈ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದರಿಂದ ನಾವು ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಏನು ರೋಗ ಕೀಟಕ್ಕೆ ಖರ್ಚು ಮಾಡ್ತಾರಲ್ಲ ಆ ಖರ್ಚನ್ನು ನಾವು ಈ ಪ್ರಮುಖವಾದ ತಳಿಗಳನ್ನು ಬಳಸುವುದರಿಂದ ಖರ್ಚನ್ನು ಕಡಿಮೆ ಮಾಡಬಹುದು, ಅದ್ರ ಜೊತೆಗೆ ಅಧಿಕ ಇಳುವರಿಯನ್ನು ಕೂಡ ಪಡಿಬಹುದು. ಸೊ ಅದೇ ರೀತಿ ಅದ್ರ ಜೊತೆಗೆ ಸಾಕಷ್ಟು ವೆರೈಟಿಗಳನ್ನು ಕೂಡ ಈಗ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೆಸರುಗಟ್ಟೆ ಇರ್ಬೋದು, ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಂಶೋಧನಾ ಕೇಂದ್ರ ಮಹಾರಾಷ್ಟ್ರದಿಂದಲೂ ಈ ಭೀಮಾ ಸೀರೀಸ್ ಏನು ಬಂದಿದ್ದಾವಲ್ಲ ಅವು ಮಹಾರಾಷ್ಟ್ರದ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಕ್ಕಂಥ ತಳಿಗಳು. ಈ ಅರ್ಕಾ ಸೀರೀಸ್ ಎಂಬಂಥ ತಳಿಗಳು ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಿಂದ ಬಿಡುಗಡೆ ಮಾಡ್ತಕ್ಕಂಥ ತಳಿಗಳು. ಪ್ರಮುಖವಾಗಿ ಇದರಲ್ಲಿ ಅರ್ಕಾ ಕಲ್ಯಾಣ ನಮ್ಮ ಬೆಂಗಳೂರು ವೆರೈಟಿ, ಅದೇ ರೀತಿ ಭೀಮಾ ಸೂಪರ್ ಎಂಬುದು ಮಹಾರಾಷ್ಟ್ರ ವೆರೈಟಿ ಈ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ. ಅದರಲ್ಲೂ ಕೂಡ ಮುಂಗಾರು ಆಗಿರ್ಬೋದು, ತಡ ಮುಂಗಾರಿನಲ್ಲಿ ಈಗ ನೋಡ್ಬೋದು, ತಡ ಮುಂಗಾರು ಅಂದರೆ ಜುಲೈ ನಂತರ ಸ್ವಲ್ಪ ಮಳೆ ಚೆನ್ನಾಗುತ್ತೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಇವನ್ ಒಂದೆರಡು ತಿಂಗಳು ಮುಂಗಾರಿನಲ್ಲಿ ಮಳೆ ಕೊರತೆ ಇದ್ರೂ ಕೂಡ ಆಗಸ್ಟ್ ತಿಂಗಳಲ್ಲಿ ಮಳೆ ಆದರೂ ಕೂಡ ಈ ಎರಡು ತಳಿಗಳನ್ನು ನಾವು ಖಡಾಖಂಡಿತವಾಗಿ ಬೆಳೆದು ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ಬಹುದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ವರ್ಷ ನಾವು ನೋಡ್ಬೋದು ಸಾಕಷ್ಟು ಈ ಮುಂಗಾರಿನಲ್ಲಿರತಕ್ಕಂಥ ಪ್ರದೇಶಕ್ಕಿಂತ ಹಿಂಗಾರಿನಲ್ಲಿ ಎರಡು ಪಟ್ಟು ಅದರ ಪ್ರದೇಶ ಜಾಸ್ತಿ ಆಗಿದೆ. ರೈತರಿಗೆ ಈಗ ಮತ್ತೊಂದು ಈ ವರ್ಷದಲ್ಲಿ ನೋಡೋದು ಮಾರ್ಕೆಟ್ನಲ್ಲಿ ಉತ್ತಮ ಬೆಲೆ ಇರುವುದರಿಂದ ಹಾಗೂ ಹಿಂಗಾರಿನಲ್ಲಿ ಒಳ್ಳೆ ಮಳೆ ಆಗಿದ್ದು ಕೂಡ ಮಾನ್ಸೂನ್ನ ಕಡೆ ದಿನಗಳಲ್ಲಿ ಮಳೆ ಆದುದರಿಂದಲೂ ಕೂಡ ರೈತರಿಗೆ ನೀರಿನ ಅನುಕೂಲ ಜಾಸ್ತಿ ಆಯಿತು. ಆಮೇಲೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇರುವುದರಿಂದ ಹೆಚ್ಚು ರೈತರು ನಮ್ಮ ಒಂದು ಕೇಂದ್ರ ಜೊತೆ ಮಾಹಿತಿ ಪಡ್ಕೊಂಡು ಸೊ ಹಿಂಗಾರಿನಲ್ಲಿ ಯಾವ ವೆರೈಟಿ ಏನೆಂಬುದನ್ನು ಕೂಡ ಅದನ್ನು ಬೆಳೀತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಕೇಂದ್ರದಿಂದ ಈ ಭೀಮಾ ಶಕ್ತಿ ಒಂದು ವೆರೈಟಿ ಇದೆ, ಅದ್ರ ಜೊತೆಗೆ ಭೀಮಾ ಕಿರಣ್ ಅಂತೇಳಿ, ಅದ್ರ ಜೊತೆಗೆ ಈ ಹೆಸರುಘಟ್ಟದಿಂದ ಅರ್ಕ ನಿಕೇತನ್ ಅಂತ ಒಂದಿದೆ, ಆಮೇಲೆ ಅರ್ಕ ಪ್ರಗತಿ ಅಂತ ಎರಡು ವೆರೈಟಿ ಇದೆ. ಸೊ ಈ ಮೂರ್ನಾಲ್ಕು ತಳಿಗಳನ್ನು ನಾವು ಹಿಂಗಾರಿಗೆ ಶಿಫಾರಸು ಮಾಡ್ಬೋದು. ಇವೆಲ್ಲ ಬೀಜಗಳು ಕೂಡ ಸಂಬಂಧಪಟ್ಟ ಸಂಶೋಧನಾ ಕೇಂದ್ರದಿಂದ ತಾವು ಪಡ್ಕೋಬಹುದು. ಬಟ್ ಏನಾಗುತ್ತೆ, ಇವು ಅಲ್ಲಿ ಸಿಗೋದಿಲ್ಲ. ಸೊ ಯಾವ ಸಂಸ್ಥೆ ಅದನ್ನು ಶಿಫಾರಸು ಮಾಡಿದರೆ ಆ ಸಂಸ್ಥೆಯಿಂದಲೇ ಹೋಗಿ ನಾವು ಬೀಜ ತಂದು ಮಾಡ್ಕೋಬಹುದು. ರೇಟು ಕಡಿಮೆ ಇರುತ್ತೆ, ಮಾರ್ಕೆಟ್ನಲ್ಲಿ ಪ್ರೈವೇಟ್ ಕಂಪ್ನಿ ಬೀಜ ತರೋದಕ್ಕಿಂತಲೂ ಈ ಥರ ಶಿಫಾರಸು ಮಾಡ್ತಕ್ಕಂಥ ತಳಿಗಳನ್ನು ನಾವು ಬಳಸೋದ್ರಿಂದ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ತಂದು ನಾವು ಇಲ್ಲಿ ಬೆಳ್ಕೋಬಹುದು. ಈ ಥರ ನಾವು ಮುಂಗಾರಿಗೆ ಆದಂಥ ವೆರೈಟಿಗಳ ತಳಿಗಳನ್ನು ಹಾಗೂ ಹಿಂಗಾರಿ ಇರತಕ್ಕಂಥ ತಳಿಗಳನ್ನು ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಿ ಯಾವುದು ನಮಗೆ ಚೆನ್ನಾಗುತ್ತೆ ನನ್ನ ಶಿಫಾರಸು ಮಾಡಿಕೊಂಡು ತಾವು ಬೆಳೆಯಬಹುದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಒಳ್ಳೆ ತಳಿಗಳಿದ್ದಾವೆ, ಅವು ಮುಂಗಾರಿಗೆ ಯಾವ ತಳಿಗಳು ಉಪಯೋಗಿಸ್ಬೇಕು, ಹಿಂಗಾರಿಗಳು ಯಾವ ತಳಿಗಳು ಉಪಯೋಗಿಸಿದ್ರೆ ನಾವು ಹೆಚ್ಚು ಇಳುವರಿ ಪಡ್ಕೋಬಹುದು ಅಂತ ಹೇಳಿದ್ರಿ. ಮತ್ತೆ ಈಗ ಬೀಜಗಳು ತಂದಮೇಲೆ ರೈತರು ಭೂಮಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಅದಕ್ಕೆಲ್ಲ ಪೋಷಕಾಂಶಗಳು ಗೊಬ್ಬರ ಇದನ್ನೆಲ್ಲ ಯಾವ ರೀತಿ ಕೊಡಬೇಕಾಗತ್ತೆ? ಒಳ್ಳೆಯದು, ಈಗ ನಮ್ಮ ಒಂದು ತಳಿಗಳ ಒಂದು ಆಯ್ಕೆಯಲ್ಲಿ ನಾವು ಪಕ್ಕ ಆದಮೇಲೆ ನೆಕ್ಸ್ಟ್ ಬರೋದೇ ಭೂಮಿ ಸಿದ್ಧತೆ. ನಾವೇನು ಮಾಡ್ತೀವಿ, ಹರಿಬಿರಿಯಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಬಾರ್ದು. ಭೂಮಿ ಎಷ್ಟು ಚೆನ್ನಾಗಿ ಹದ ಆಗುತ್ತೆ, ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ, ಆ ಥರ ನಾವು ಬೆಳೆಯನ್ನು ನಾವು ಬೆಳ್ಕೋಬೋದು. ಯಾಕೆಂದರೆ ಈರುಳ್ಳಿ ನೆಲದಲ್ಲಿ ಬಿಡ್ತಕ್ಕಂಥ ತರಕಾರಿ ಆಗೋದ್ರಿಂದ ಆದಷ್ಟು ಜಮೀನಿನ ಸಿದ್ಧತೆ ಕಡೆ ನಾವು ಸಾಕಷ್ಟು ಪ್ರಯತ್ನ ಹರಿಸ್ಬೇಕಾಗತ್ತೆ. ಆಮೇಲೆ ಪ್ರಮುಖವಾಗಿ ನಾವು ಹೇಳ್ತಾ ಇದ್ವಿ, ಯಾವುದೇ ತೋಟಗಾರಿಕೆ ಬೆಳೆ ಇರ್ಬೋದು, ಪ್ರಪ್ರಥಮವಾಗಿ ರೈತರು ತಮ್ಮ ಜಮೀನಿನ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಕಂಪಲ್ಸರಿ ಮಾಡಿಸ್ಕೊಳ್ಳಬೇಕು. ಆ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಯಾವ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕೆಂಬುದ ಮಾಹಿತಿಯನ್ನು ಪಡ್ಕೊಂಡು ತಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಬೋದು. ಸೊ ಮೊದಲನೆಯಾಗಿ ಭೂಮಿಯನ್ನು ಸಮತಟ್ಟಾಗಿದ್ದರೆ ಅದನ್ನು ಈಗಾಗಲೇ ಹೇಳಿದಂಗೆ ಇದು ನೆಲದಲ್ಲಿ ಬಿಡ್ತಕ್ಕಂಥ ತರಕಾರಿ ಬೆಳೆ ಆಗಿರೋದ್ರಿಂದ ಆದಷ್ಟು ಜಮೀನಿನಲ್ಲಿ ನೀರು ನಿಲ್ಲಬಾರ್ದು, ನೀರು ಬಸಿದು ಹೋಗ್ತಕ್ಕಂಥ ಜಮೀನನ್ನು ಆಯ್ಕೆ ಮಾಡ್ಕೋಬೇಕು. ಅದರಲ್ಲೂ ಕೂಡ ಕೆಂಪು ಮರಳು ಮಿಶ್ರಿತ ಮಣ್ಣು, ಆಮೇಲೆ ಕಪ್ಪು ಮಿಶ್ರಿತ ಮಣ್ಣು, ಅದೇ ರೀತಿ ನೀರು ಬಸಿದು ಹೋಗ್ತಕ್ಕಂಥ ಜಮೀನನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡು ಸರಿಯಾಗಿ ಉಳುಮೆ ಮಾಡಿ ನಾವು ಅದನ್ನು ಮೂರು ವಿಧದಲ್ಲಿ ಕೂಡ ನಾಟಿ ಮಾಡ್ಬೋದು. ಅದನ್ನು ಬೀಜನೂ ಚೆಲ್ಬೋದು ಅಥವಾ ಬಿತ್ತನೆ ಕುರಿಗೆ ಮುಖಾಂತರ ಬಿತ್ತಲೂಬಹುದು, ಅದ್ರ ಜೊತೆಗೆ ಸಸಿ ಮಡಿ ಮಾಡಿಕೊಂಡು ನಾಟಿನೂ ಕೂಡ ಮಾಡ್ಬೋದು. ಬಟ್ ನಮ್ಮ ಭಾಗದಲ್ಲಿ ಚೆಲ್ಲೋದರಿಂದ ನಾವು ಜಾಸ್ತಿ ಈ ಭಾಗದಲ್ಲಿ ರೈತರು ಚೆಲ್ಲೋಕ್ಕೆ ಒಲವು ತೋರೋದರಿಂದ ನಾವು ಬೀಜನ ಎಕರೆಗೆ ಮಿನಿಮಮ್ ಅಂದರೆ 3-3.5 kg ಬೀಜ ಬೇಕಾಗತ್ತೆ. ಸೊ ಆಲ್ರೆಡಿ ನೀವು ಕಂಪ್ನಿಯಿಂದ ಬೀಜ ತಂದಿದ್ದೆ ಆದರೆ ಅಲ್ಲಿ ಆಲ್ರೆಡಿ ಬೀಜೋಪಚಾರ ಮಾಡಿರ್ತಾರೆ, ಆದರೂ ಕೂಡ ನಾವು ಈ ಬೀಜೋಪಚಾರಕ್ಕೆ ಜಾಸ್ತಿ ನಾವು ಗಮನ ಕೊಡಬೇಕಾಗತ್ತೆ. ಸೊ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಎಸ್ಪೆಷಲಿ ನೇಳ್ಮಜ್ಜೆ ರೋಗ ಈ ಬೀಜದಿಂದ ಹರಡ್ತಕ್ಕಂಥ ರೋಗವಾಗಿರೋದ್ರಿಂದ ಸೊ ಪ್ರಾರಂಭದಲ್ಲಿ ಒಂದು ತಿಂಗಳಲ್ಲಿ ಏನಾದರೂ ರೋಗ ರುಜನೆ ಬಂತಪ್ಪ ಅಂದರೆ ಈ ನೇಳ್ಮಜ್ಜೆ ರೋಗ ಸ್ವಲ್ಪ ಈರುಳ್ಳಿ ಮೇಲೆ ಸಾಕಷ್ಟು ಪರಿಣಾಮ ಆಗುವುದರಿಂದ ಈ ರೋಗದ ಬಾಧೆಯನ್ನು ತಡೆಗಟ್ಟಲಿಕ್ಕೆ ನಾವು ಈರುಳ್ಳಿ ಬೀಜೋಪಚಾರ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಈ ಟ್ರೈಕೋಡರ್ಮ ಎಂಬ ಅಣುಜೀವಿಯನ್ನು ಬಳಸ್ಕೊಂಡು 1 kg ಬೀಜಕ್ಕೆ 4 gram ನಂತ ಈ ಟ್ರೈಕೋಡರ್ಮನ್ನು ಬೆರೆಸಿ ಬಿತ್ತನೆ ನಾಳೆ ಏನೇನು ಮಾಡೋದಿದ್ರೆ ಹಿಂದಿನ ದಿನ ಬೀಜೋಪಚಾರ ಮಾಡಿ ಅದನ್ನು ಆರಿಸಿ ಮತ್ತಿನ ದಿನ ರಾತ್ರಿ ಬಿಟ್ಟು ಮರುದಿನ ನಾವು ಬೀಜ ಚೆಲ್ಲಿ ಪಟ ಮಡಿಗಳನ್ನು ಮಾಡಿಕೊಂಡು ನಾವು ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ನಾವು ಇಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಈಗ ಬಿತ್ತನೆ ಆದ ನಂತರ ಮತ್ತೆ ಬರೋದು ಈ ಕಳೆ, ಕಳೆ ಆದ ನಂತರ ಮೇಲ್ಗೊಬ್ಬರ. ಈ ಕಳೆ ಯಾವ ರೀತಿ ಹತೋಟಿ ಮಾಡಬೇಕು, ಮತ್ತೆ ಕಳೆ ತೆಗೆದ ನಂತರ ಮೇಲ್ಗೊಬ್ಬರ ಏನೇನು ಕೊಡಬೇಕಾಗತ್ತೆ? ಮೇಲ್ಗೊಬ್ಬರ ಅಂದರೆ ನೀವು ಈಗ ನೀವು ಹೇಳಿದಂಗೆ ಸಾಕಷ್ಟು ರೈತರಲ್ಲಿ ಈ ಗೊಬ್ಬರ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣ ಯಾವ ಹಂತದಲ್ಲಿ ಎಷ್ಟೆಷ್ಟು ಹಾಕಬೇಕು ಅನ್ನೋದೇ ಸಾಕಷ್ಟು ಗೊಂದಾಗಿದೆ. ಕೆಲವೊಬ್ಬರು ರೈತರು ನಾವು ನಮ್ಮಲ್ಲಿ ನೋಡ್ತಾ ಇರ್ತೀವಿ, 7-8 ಸರ್ತಿನೂ ಗೊಬ್ಬರ ಹಾಕ್ತಾನೆ ಇರ್ತಾರೆ, ಗಡ್ಡೆ ಆದರೂ ಕೂಡ ಗೊಬ್ಬರ ಹಾಕ್ತಾ ಇರ್ತಾರೆ. ಸೊ ಪ್ರಮುಖವಾಗಿ ನಾವು ಯಾವುದೇ ತರಕಾರಿ ಬೆಳೆ ಇರಲಿ ಎರಡು ಹಂತದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ. ಅದನ್ನು ಕೂಡ ಮಣ್ಣು ನೀರು ಪರೀಕ್ಷೆಗೆ ಅನುಗುಣವಾಗಿ ನಾವು ಶಿಫಾರಸ್ ಮಾಡ್ತಾ ಇದ್ದೀವಿ. ಸೊ ತಳಹಂತದಲ್ಲಿ ನಾವೇನು ಬೀಜ ಚೆಲ್ತೀವಿ ಅದೇ ಸಮಯದಲ್ಲಿ ಭೂಮಿ ಸಿದ್ಧತೆ ಮಾಡುವ ಸಮಯದಲ್ಲಿ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷು ಹಾಗೂ ಅರ್ಧ ಪ್ರಮಾಣದ ಸಾರಜನಕ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅದರಲ್ಲೂ ಕೂಡ ಈ ಜಿಪ್ಸಮ್ನ ಬಳಕೆ ಮಾಡೋದರಿಂದ ಈಗಾಗಲೇ ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ಸಿಗ್ತಾ ಇದೆ. ಸೊ ಎಕರೆಗೆ 2-3 ಕ್ವಿಂಟಲ್ನಷ್ಟು ಈ ಜಿಪ್ಸಮ್ನ ಬಳಸಿದ್ದಾದರೆ ಭೂಮಿ ಮೃದು ಆಗುತ್ತೆ, ಅಲ್ಲಿರ್ತಕ್ಕಂಥ ಏನಾದರೂ ಸಮಸ್ಯಾತ್ಮಕ ಅಂಶಗಳಿದ್ರೂ ಕೂಡ ಅದು ಭೂಮಿನ ರಸಸಾರನ ನ್ಯೂಟ್ರಲ್ ಮಾಡಿ ಬೆಳೆಗಳಿಗೆ ಬೇಕಾದಂಥ ಎಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡುತ್ತೆ. ಅದು ಜೊತೆಗೆ ಜಿಪ್ಸಮ್ ಜೊತೆಗೆ ಈ ನಾವು ಏನು ಹೇಳಿದೀವಲ್ಲ ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಷ್ ಹಾಗೂ ಅರ್ಧ ಪ್ರಮಾಣ ಸಾರಜನಕವನ್ನು ತಳ ಗೊಬ್ಬರದಲ್ಲಿ ಬೀಜ ಚೆಲ್ಲುವ ಸಮಯದಲ್ಲಿ ನೀವು ಗೊಬ್ಬರ ಹಾಕಿ ನೀರು ಹಾಯಿಸಬೇಕಾಗತ್ತೆ. ತದನಂತರ ಏನಿದೆಲ್ಲ 45 ದಿನ ಬೆಳೆ ಬಂದು 45 ದಿನ 1.5 ತಿಂಗಳ ನಂತರ ಮೇಲ್ಗೊಬ್ಬರವಾಗಿ ಇನ್ನುಳಿದ ಅರ್ಧ ಪ್ರಮಾಣದ ಸಾರಜನಕವನ್ನು ಕೊಡಬೇಕಾಗತ್ತೆ. ಸೊ ಸಾರಜನಕ ಅಂದಮೇಲೆ ಪದೇ ಪದೇ ರೈತರು ಏನು ಮಾಡ್ತಾರೆ ಯೂರಿಯಾ ಗೊಬ್ಬರಗಳನ್ನ ಬಳಸ್ತಾ ಇರ್ತಾರೆ. ಸೊ ಪದೇ ಪದೇ ನಾವು ಯೂರಿಯಾ ಗೊಬ್ಬರನ ಬಳಸಬಾರದು. ಸೊ ಪ್ರಾರಂಭಿಕ ಹಂತದಲ್ಲಿ ಏನು ಮೊದಲನೇ ಕಳೆ ಏನು 8-10 ದಿನದಲ್ಲಿ ಬರುತ್ತಲ್ಲ ಆ ಸಮಯದಲ್ಲಿ ಒಂದು ಸ್ವಲ್ಪ ಸೊ ಏನೇ ಈ ಗೊಬ್ಬರ ಕೊಡ್ತೀವಲ್ಲ ನಾವು ಅದನ್ನು 2 ಹಂತ ಅಂತ ಹೇಳ್ತೀವಿ. ಇನ್ನೂ ಬೆಳವಣಿಗೆ ನೋಡ್ಕೊಂಡು ಬೇಕಾದ್ರೆ ಅದು ಇರ್ತಕ್ಕಂಥ ಶಿಫಾರಸು ಮಾಡ್ತಕ್ಕಂಥ ಗೊಬ್ಬರನೇ ಇನ್ನೂ ಒಂದಷ್ಟು ಬಿಟ್ಟು ಹೆಚ್ಚಿಗೆ ಮಾಡಿ ನಾವು ಕೊಡ್ಬೋದು ವಿನಃ ಜಾಸ್ತಿ ಗೊಬ್ಬರ ಕೊಟ್ಟರೆ ಏನಾಗುತ್ತೆ ಬೆಳೆಗಳಿಗೆ ಈ ರೋಗ ಕೀಟದ ಹಾವಳಿ ಜಾಸ್ತಿ ಆಗುತ್ತೆ, ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ಅವರೇ ಹೊಣೆಗಾರಿಕೆ ಆಗಬೇಕಾಗತ್ತೆ. ಅದ್ರ ಜೊತೆಗೆ ಕಳೆನಾಶಕ. ಸೊ ಕಳೆನಾಶಕ ಅದರಲ್ಲೂ ಕೂಡ 2 ಥರ ಕಳೆನಾಶಕಗಳು ಬರ್ತವೆ. ಬೀಜ ಚೆಲ್ಲಿದ 3ನೇ ದಿನಕ್ಕೊಂದಿದೆ, ಕಳೆ ಹುಟ್ಟೋಕ್ಕಿಂತ ಮುಂಚೆ ಒಂದು ಕಳೆನಾಶಕ ಬರುತ್ತೆ, ಕಳೆ ಹುಟ್ಟಿದ ಮೇಲೆ 1 ಥರ ಕಳೆನಾಶಕ ಬರುತ್ತೆ. ಯೂಶ್ವಲಿ ಏನು ಮಾಡ್ತಾರೆ ರೈತರು ನಾವು ಹೇಳ್ತೀವಿ ಈ ಪೆಂಡಿ ಮಿತಿಲಿನ ಅಂತೇಳಿ ಒಂದು ಕಳೆನಾಶಕ ಬರುತ್ತೆ, ಲೀಟ್ರಿಗೆ 4 ml ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು. ಅದು ಬೀಜ ಚೆಲ್ತಿರಲ್ಲ, ಇವತ್ತು ಚೆಲ್ಲಿದ 3ನೇ ದಿನಕ್ಕೆ ಇನ್ನೂ ಕಳೆನೂ ಹುಟ್ಟಿರೋಂಗಿಲ್ಲ ಬೆಳೆನೂ ಹುಟ್ಟಿರೋಂಗಿಲ್ಲ, ಆ ಸಮಯದಲ್ಲಿ ಒಂದು ಕಳೆನಾಶಕ ಇರುತ್ತೆ. ಅದನ್ನು ಮಾಡಿದ್ದೆ ಆದರೆ ಮುಂದೆ ಬರ್ತಕ್ಕಂಥ 15-20 ದಿನ ಕಳೆಗಳನ್ನು ನಾವು ತಡೆಗಟ್ಟಬಹುದು. ಸೊ ಹೆಚ್ಚಿನ ಹೆಚ್ಚಾಗಿ ರೈತರು ಏನು ಮಾಡ್ತಾಯಿದ್ರೆ ಈ ಕಳೆನಾಶಕ ಜಾಸ್ತಿ ಗಮನ ಕೊಡೋದಿಲ್ಲ. ಸೊ ಕಳೆ ಹುಟ್ಟಿದ ಮೇಲೆ ಬೆಳೆ ಹುಟ್ಟಿದ ಮೇಲೆ ಏನು 20-25 ದಿನ ಪೈರಾಗಿರುತ್ತಲ್ಲ ಆ ಸಮಯದಲ್ಲಿ ಈ ಆಕ್ಸಿ ಗೋಲ್ಡ್ ಅಂತ ಬರುತ್ತೆ, ಆಕ್ಸಿ ಫ್ಲೋರೋಫಿನ್ನು. ಸೊ ಅದನ್ನು ಲೀಟ್ರಿಗೆ 1/2 ml. ಅದ್ರ ಜೊತೆಗೆ ಇತ್ತೀಚೆಗೆ ಈಗ ಟರ್ಗಾ ಸೂಪರ್ ಅಂತಿದೆ, ಆಕ್ಸಿ ಗೋಲ್ಡ್ ನೀವು ಬಳಸಿದ್ದೆ ಆದರೆ ಅಗಲವಾದ ಎಲೆಗಳೆಲ್ಲ ಕಳೆಗಳನ್ನು ನಾವು ಇಲ್ಲಿ ನಿಯಂತ್ರಿಸಬಹುದು. ಬಟ್ ಹುಲ್ಲಿನ ಜಾತಿಯ ಕಳೆಗಳು ಈ ಔಷಧಿಯಿಂದ ಈ ಕಳೆನಾಶಕದಿಂದ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನು ಕೂಡ ಇಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಆಕ್ಸಿ ಗೋಲ್ಡ್ ಜೊತೆಗೆ ಈ ಟರ್ಗಾ ಸೂಪರ್ ಅಥವಾ ಇಪ್ ಸೂಪರ್ ಅಂತ ಬರುತ್ತೆ, ಅದನ್ನು ಲೀಟ್ರಿಗೆ 2 ml ಹಾಕೋಬೇಕು. ಆಮೇಲೆ ಆಕ್ಸಿ ಗೋಲ್ಡ್ ಆದರೆ ಲೀಟ್ರಿಗೆ 1/2 ml ಹಾಕ್ಕೊಂಡು ಎರಡೂ ಜೊತೆಗೆ ಬಳಸೋದ್ರಿಂದ ಅಗಲವಾದ ಎಲೆಗಳ ಕಳೆಗಳು ಅದ್ರ ಜೊತೆಗೆ ಹುಲ್ಲಿನ ಜಾತಿಯ ಕಳೆಗಳನ್ನು ನಾವು ಸಮರ್ಪಕವಾಗಿ ನಿಯಂತ್ರಿಸಬಹುದು. ತದನಂತರ ಏನು ಅಳಿದುಳಿದ ಕಳೆಗಳಿರ್ತಾವಲ್ಲ ಮುಂದಿನ ನೀರು ಕೊಡುವ ಸಮಯದಲ್ಲಿ ಕ್ಲೀನಾಗಿ ಕೈಗಳದಿಂದ ಆಳುಗಳನ್ನು ಬಿಟ್ಕೊಂಡು ಕ್ಲೀನಾಗಿ ಕಳೆಗಳನ್ನ ತಗೊಂಡು ನಾವೇನು ಶಿಫಾರಸು ಮಾಡಿರ್ತೀವಿ ಮೇಲ್ಗೊಬ್ಬರನ್ನು ಅದನ್ನು ಕೂಡ ಮೇಲ್ಗೊಬ್ಬರನ್ನು 2 ಹಂತದಲ್ಲಿ ಕೂಡ ಕೊಟ್ಟಿದ್ದಾದರೆ ಸೊ ಏನೇ ಗೊಬ್ಬರ ಕೊಡೋದಾದರೂ ನಾವು ಬೆಳೆ 60 ದಿನ ಮುಂಚೆದೆ ಎಲ್ಲ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರನ ಕೊಡಬೇಕು. ಒಮ್ಮೆ 60 ದಿನ ಬೆಳೆ ಆದಮೇಲೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ನೆಲಕ್ಕೆ ಕೊಡಬಾರ್ದು. ಅಷ್ಟು ಮೀರಿ ಬೆಳವಣಿಗೆ ಕುಂಠಿತ ಇದ್ದರೆ ಕೆಲವೊಂದು ನೀರಿನಲ್ಲಿ ಕರಗುವ ಗೊಬ್ಬರಗಳು ಬರ್ತವೆ, 19-19 ಇರ್ಬೋದು, ಆಮೇಲೆ 0.52-0.34 ಅಂತ ಇರ್ಬೋದು, ಅಥವಾ 0.50 ಇರ್ಬೋದು. ಈ ಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿ ಸಿಂಪರಣೆ ಮುಖಾಂತರ ಬೆಳೆಯ ಬೆಳವಣಿಗೆ ನೋಡಿಕೊಂಡು ನಾವು ಶಿಫಾರಸು ಮಾಡಬಹುದು. ವಿನಃ ಪದೇ ಪದೇ ಟಾನಿಕ್ಗಳನ್ನು ಬಳಸುವುದರಿಂದ, ಪದೇ ಪದೇ ಕಳೆನಾಶಕ ಬಳಸೋದ್ರಿಂದ ಬೆಳೆಗಳ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇದೆ. ಆಮೇಲೆ ಅದರಿಂದ ಮಣ್ಣು ಕೂಡ ಹಾಳಾಗ್ತಾ ಇದೆ. ಮುಂದೆ ಬರ್ತಕ್ಕಂಥ ಯಾವುದೇ ಬೆಳೆ ಬೆಳೆದರೂ ಕೂಡ ಬೆಳೆಯಲ್ಲಿ ಸಾಕಷ್ಟು ಇಳುವರಿಯಲ್ಲಿ ಕೂಡ ಗಣನೀಯ ಕ್ರಮೇಣಾಗುತ್ತೆ, ಮಣ್ಣನ್ನು ಕೂಡ ತನ್ನ ಸತ್ವವನ್ನು ಕಳ್ಕೊಳ್ಳುತ್ತೆ. ಮುಂದೆ ಬೆಳೆದಗಳಿಗೆ ಸಾಕಷ್ಟು ಹೊಡೆತ ಕೊಡೋದರಿಂದ ಈ ಕಳೆನಾಶಕ ಆಗಲಿ ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದರಾಗಲಿ ಶಿಫಾರಸು ಮಾಡಿರ್ತಕ್ಕಂಥ ವೈಜ್ಞಾನಿಕವಾದ ಮಾಹಿತಿಯನ್ನು ಪಡ್ಕೊಂಡು ರೈತರು ಈ ಬೆಳೆನ ಬೆಳ್ಕೊಳ್ಳಿಕ್ಕೆ ಮುಂದಾಗಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ ಕಳೆನಾಶಕದ ಬಗ್ಗೆ ಹೇಳಿದ್ರೆ, ಈಗ ನೀರು ಮತ್ತು ಕಟಾವು ಬಗ್ಗೆ ಹೇಳಿ ಸರ್. ಈಗ ಸಾಕಷ್ಟು ರೈತರಲ್ಲಿ ಕೂಡ ನೀರಾವರಿ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ರೈತರು ಸಮಸ್ಯೆನ ಅನುಸರಿಸ್ತಾಯಿದ್ರೆ, ಈಗ ನೀರು ಕೊಡೋದು ಇದರಲ್ಲಿ ಬಹಳ ಏನು ವೈಜ್ಞಾನಿಕ ಮಾಹಿತಿ ಏನು ಬೇಕಾಗಲ್ಲ, ರೈತರೇ ಅದನ್ನು ಗಮನಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ಜಮೀನಿನ ಮೇಲೆ ಹೋಗುತ್ತೆ, ಕೆಂಪು ಜಮೀನಾದರೆ 4-5 ದಿನಕ್ಕೊಮ್ಮೆ ನೀರಾವರಿ ಕೊಡಬೇಕು. ಅದರಲ್ಲಿ ಕಪ್ಪು ಜಮೀನು ಆಯ್ತಂದರೆ ಅದನ್ನು ನಾವು 6-7 ದಿನಕ್ಕೂ ನಾವು ನೀರಾವರಿ ವ್ಯವಸ್ಥೆ ಮಾಡಬೇಕು. ಇಷ್ಟೇ ಏನಪ್ಪ ಅಂದರೆ, ಸೊ ಕಡಿಮೆ ಅಂದರೆ ನೀರನ್ನು ಮಿತವಾಗಿ ಕೊಟ್ಟು ತೆಳುವಾಗಿ ಕೊಟ್ಟು ಮೇಲಿಂದ ಮೇಲೆ ಕೊಡಬೇಕಾಗತ್ತೆ. ಇದ್ರ ಯಾಕಂದ್ರೆ ಬೇರುಗಳು ಬಹಳ ಚಿಕ್ಕದಿರೋದ್ರಿಂದ 1-2 ಇಂಚ್ ಅಷ್ಟೇ ಭೂಮಿಯಲ್ಲಿ ಆಳ ಹೋಗೋದ್ರಿಂದ ಲೇಟು ಮಾಡೋಂಗಿಲ್ಲ, ಹಂಗಂತೇಳಿ ಮೇಲೆ ಮೇಲೇನು ಕೊಡೋಂಗಿಲ್ಲ. ಏನಾಗುತ್ತೆ, ಈ ಗಡ್ಡೆ ಆಗೋ ಸಮಯದಲ್ಲಿ ನೀರಿನ ಬಳಕೆ ಜಾಸ್ತಿ ಆದರೆ, ಶೀತ ಜಾಸ್ತಿ ಆದರೆ ಗಡ್ಡೆ ಕೊಳೆ ರೋಗ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀರಾವರಿಯಲ್ಲಿ ಕೂಡ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಗಮನ ಅನುಸ್ಕೊಳಿಸ್ಬೇಕು. ಇತ್ತೀಚೆಗೆ ಹನಿ ನೀರಾವರಿ ಪದ್ಧತಿ ಬಂದಿದೆ, ಸ್ಪ್ರಿಂಕ್ಲರ್, ನಾನಾ ರೀತಿಯ ತುಂತುರು ನೀರಾವರಿ ಪದ್ಧತಿಗಳು ಕೂಡ ನಮ್ಮ ರೈತರು ಎಸ್ಪೆಷಲಿ ಚಳ್ಳಕೆರೆ ಭಾಗದಲ್ಲಿ ನೋಡಿದರೆ ಸಾಕಷ್ಟು ರೈತರು ಬಹಳ ಮುಂದುವರೆದು ನೀರಾವರಿ ಪದ್ಧತಿನ ಅಳವಡಿಸ್ಕೊಳ್ಳುತ್ತೆ ಬಂದಿದ್ದಾರೆ. ಸೊ ಇಂಥ ಒಂದು ಆಧುನಿಕ ನೀರಾವರಿ ಪದ್ಧತಿಗಳನ್ನು ಅಳವಡಿಸ್ಕೊಂಡು ನಾವು ಇಲ್ಲಿ ನೀರಾವರಿ ವ್ಯವಸ್ಥೆನ ಮಾಡ್ಕೋಬೇಕಾಗತ್ತೆ. ಸೊ ಪ್ರಮುಖವಾಗಿ ಇದಕ್ಕೆ ಬರ್ತಕ್ಕಂಥ ಕೀಟ ರೋಗಗಳೇನೆಂದರೆ ರಸ ಹೀರೋ ಕೀಟ ಅಂತ ಬರುತ್ತೆ, ಥ್ರಿಪ್ಸ್ ಅಂತೀವಿ, ಅಥವಾ ನೀವು ಏನು ರೈತರು ನುಸಿ ಅಂತಿದ್ದಾರೆ. ಸೊ ಅದು ಪ್ರಾರಂಭಿಕದಲ್ಲಿ ನಾವು ಗಮನಿಸ್ತಾ ಇರಬೇಕು. ಯಾವುದೇ ರೈತರಿರ್ಬೋದು ಅಥವಾ ಯಾರೇ ಇರ್ಬೋದು, ತಮ್ಮ ತಮ್ಮ ಜಮೀನಿರ್ ಹೋಗಿ ತಮ್ಮ ತಮ್ಮ ಪೈರುಗಳನ್ನು ದಿನನಿತ್ಯ ಅದನ್ನು ಗಮನಿಸ್ತಾ ಹೋದರೆ ಅಲ್ಲಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನಿಸ್ಬೋದು, ಅಲ್ಲಿ ಬರ್ತಕ್ಕಂಥ ರೋಗ ಕೀಟಗಳನ್ನು ಗಮನಿಸ್ಬೋದು. ಏನಾದರೂ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಅದು ಬೇಕಾದಂಥ ಕೆಮಿಕಲನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಈ ರೋಗ ಮತ್ತು ಕೀಟಗಳನ್ನು ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು. ಪ್ರಮುಖವಾಗಿ ಈರುಳ್ಳಿಗೆ ಬರ್ತಕ್ಕಂಥ ಕೀಟದ ಬಾಧೆ ಅಂದರೆ ಅದು ಥ್ರಿಪ್ಸು, ಸುಳಿಯ ಭಾಗದಲ್ಲಿರುತ್ತೆ. ಒಂದೆರಡು ಹುಳ ಕಾಂಡ್ರ ತಕ್ಷಣ ಇಮಿಡಿಯೇಟಾಗಿ ಈ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸ್ಬೋದು. ಪ್ರಮುಖವಾಗಿ ಇಮಿಡಾಕ್ಲೋಪಿಡ್ ಅಂತ ಬರುತ್ತೆ, ಲೀಟ್ರಿಗೆ 1/2 ml ಹಾಕಬಹುದು. ಆಮೇಲೆ ಏನಾಗುತ್ತೆ, ಈಗ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಅಥವಾ ಈ ರಸ ಹೀರೋ ಕೀಟಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಪ್ರಮುಖವಾಗಿ ನಾವು ಈ ಕೀಟನಾಶಕಗಳನ್ನು ಪದೇ ಪದೇ ಒಂದೇ ಕೀಟನಾಶಕಗಳನ್ನು ಬಳಸಬಾರ್ದು. ಸೊ ಒಂದು ಬಳಸಿದ ನಂತರ ಮತ್ತೊಂದು ನೀವು ಚೇಂಜ್ ಮಾಡಿ ಮಾಡಿದ್ದಾದರೆ ಕೀಟಗಳು ಸಮರ್ಪಕವಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಆ ಜೊತೆಗೆ ಪ್ರಮುಖವಾಗಿ ರೋಗದಲ್ಲಿ ಬಂದರೆ ನೆರಳು ಮಚ್ಚಿ ರೋಗ, ಚಿಕ್ಕದ ಪೈರಿದ್ದರೆ ತುದಿಗಳೆಲ್ಲ ಕೆಂಪಗಾಗತ್ತೆ, ಸ್ವಲ್ಪ ಪೈರು ದಪ್ಪ ಆಗಿತ್ತು ಚೆನ್ನಾಗಿ ಬೆಳೆದಿದ್ದೆ ಅಂದರೆ ಅಲ್ಲಲ್ಲಿ ಮಚ್ಚೆ ಥರ ಬರುತ್ತೆ, ಮಚ್ಚೆಯಾಗಿ ಎಲೆಗಳನ್ನು ಮುದುರಿಬಿಡುತ್ತೆ. ಈ ಥರ ಸಮಸ್ಯೆ ಇನ್ನು ಯಾವುದೇ ಭಾಗಕ್ಕೆ ಹೋದರೂ ಕೂಡ ಈ ವಾತಾವರಣದಲ್ಲಿ ಸ್ವಲ್ಪ ಶೀತ ಉಷ್ಣ ಏರುಪೇರಿಂದಲೂ ಕೂಡ ಈ ರೋಗ ಉಲ್ಬಣವಾಗುತ್ತೆ. ಆ ಸಮಯದಲ್ಲಿ M45 ಅಂತೀವಿ, ಮ್ಯಾಂಕು ಜಬ್ಬು, ಅದು ಲೀಟ್ರ್ 2 ಗ್ರಾಮು, ಅಥವಾ ಕ್ಲೋರೋಥೆನಾಲಿನ್ ಕವಚ್ ಅಂತ ಹೇಳ್ತೀವಿ, ಅದು ಲೀಟ್ರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಗಡ್ಡೆ ಆಗುವ ಸಮಯದಲ್ಲಿ ಕೂಡ ಸ್ವಲ್ಪ ಗಮನಿಸ್ತಾ ಇರಬೇಕು, ಗಡ್ಡೆ ಕೊಳೆ ರೋಗ ಬಂದುಬಿಡುತ್ತೆ. ಸೊ ಗಡ್ಡೆ ಕೊಳೆ ರೋಗ ಶಿಲೀಂಧ್ರದಿಂದ ಬಂದಿದೆ ಆದರೆ ಅದನ್ನು ನಾವು ಇಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು. ಅದೇ ಗಡ್ಡೆ ಕೊಳೆ ರೋಗ ಅಥವಾ ಎಲೆ ಅಂಗಮಾರಿ ರೋಗ ಬ್ಯಾಕ್ಟೀರಿಯಾದಿಂದ ಬಂದಂತಾಗಿದ್ದರೆ ಅದನ್ನು ಗಮನಿಸ್ಬೇಕು, ಬ್ಯಾಕ್ಟೀರಿಯಾದಿಂದ ಬಂದಿದ್ಯೋ ಅಥವಾ ಶಿಲೀಂಧ್ರದಿಂದ ಬಂದಿದ್ಯೋ. ಅದು ಏನಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇತ್ತಪ್ಪ ಅಂದರೆ ನಾವು ಆಂಟಿಬಯೋಟಿಕ್ಸ್ ಉಪಯೋಗಿಸ್ಕೊಂಡು ನಾವು ಇಲ್ಲಿ ರೋಗದನ್ನ ನಿಯಂತ್ರಣ ಮಾಡ್ಬೋದು. ಆಂಟಿಬಯೋಟಿಕ್ಸ್ ಆಗಿ ಸ್ಟ್ರೆಪ್ಟೋಸೈಕ್ಲಿನ್ ಅಂತಿದೆ, ಲೀಟ್ರಿಗೆ 1/2 ಗ್ರಾಮು, ಅದ್ರ ಜೊತೆಗೆ M45 ಮ್ಯಾಂಕೋಜೆಬ್ ಅಥವಾ ಕಾರ್ಬನ್ ಡೈಜಿಮು, M45 ಆದರೆ 2 ಗ್ರಾಮು, ಕಾರ್ಬನ್ ಡೈಜಿಮ್ ಆದರೆ 1 ಗ್ರಾಮ್ ಹಾಕೊಂಡು ನಾವು ಸಿಂಪಡಣೆ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ರೋಗ ಮತ್ತು ಕೀಟಗಳನ್ನು ನಾವು ಕಂಟ್ರೋಲ್ ಮಾಡಿದ್ದಾದರೆ ಸೊ ರೈತರಿಗೆ ಉತ್ತಮ ಇಳುವರಿಯನ್ನು ಪಡ್ಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಈಗ ಕಟಾವಿನ ಹಂತದಲ್ಲಿ ಕೂಡ ಇನ್ನೇನು ಕಟಾವು 15 ದಿನದಲ್ಲಿ ನೀವು ಮುಗಿಯುತ್ತೆ ಅಂದ್ಕೊಂಡ್ಬಿಟ್ಟು 15 ದಿನ ಮುಂಚೆನೇ ನಾನು ಇದನ್ನು ಹಾಯಿಸೋದನ್ನು ನಿಲ್ಲಿಸಬೇಕಾಗತ್ತೆ. ನಂತರ 50% ಎಲೆಗಳು ನೆಲದ ಮೇಲೆ ಬೀಳುತ್ತೆ. ಸೊ ಆ ಒಂದು ನೋಡಿಕೊಂಡು ನಾವು ಇಲ್ಲಿ ಕಟಾವು ಮಾಡಬೇಕಾಗತ್ತೆ. ಸೊ ಯೂಶ್ವಲ್ ರೈತರು ಯಾವುದೇ ರೀತಿಯ ಲಕ್ಷಣಗಳನ್ನು ಗಮನಿಸೋದಿಲ್ಲ, ಮಾರ್ಕೆಟಲ್ಲಿ ರೇಟ್ ಎತ್ತಪ್ಪ ಅಂದರೆ ಇಮಿಡಿಯೇಟಾಗಿ ಕಟ್ ಮಾಡ್ತಾರೆ, ಕ್ಲೀನ್ ಮಾಡ್ಕೋತಾರೆ, ಮಾರ್ಕೆಟ್ ಕಳಿಸ್ತಾರೆ. ಅವಾಗ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಈ ನೀರಿನಂಶ, ಗಡ್ಡೆಯಲ್ಲಿ ನೀರಿನಂಶ ಜಾಸ್ತಿ ಇದ್ದರೆ ಅದನ್ನು ಅದರಲ್ಲಿ ಬೇಡಿಕೆಯಲ್ಲಿ ಬಹಳಷ್ಟು ಇಂಜರಿತ ಆಗುತ್ತೆ, ಆಮೇಲೆ ರೇಟು ಸಿಗೋದಿಲ್ಲ. ಆಮೇಲೆ ಕಟಾವು ಆದಮೇಲೆ ಏನಿದೆಲ್ಲ, ತೊಟ್ಟನ್ನು 1/2 ಇಂಚು ಬಿಟ್ಟು ಕಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ 1/2 ಇಂಚು ಬಿಟ್ಟು ಕಟ್ ಮಾಡಿದರೆ ಅದನ್ನು ಶೇಖರಣೆಯಲ್ಲಿ ಮಾಡಿದ್ರು ಕೂಡ ನಾವು ಗಡ್ಡೆ ಯಾವುದೇ ರೀತಿ ಗಡ್ಡೆ ಕೊಳೆ ಆಗದಂಗೆ ನಾವು 1-2 ತಿಂಗಳು ಕೂಡ ನಾವು ಶೇಖರಣೆ ಮಾಡ್ಕೋಬೋದು. ಆಮೇಲೆ ಅದನ್ನು ವರ್ಗೀಕರಣ ಮಾಡಬೇಕು, ಕಟಾವು ಮಾಡಿದ ತಕ್ಷಣವೇ ಬಲ್ಕ್ ಆಗಿ ನಾವು ತೊಗೊಂಡು ಹೋದಿದ್ದೆ ಆದರೆ ರೇಟ್ನಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಸೊ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು, ಅದರದ ಗಾತ್ರ, ಆಮೇಲೆ ಅದನ್ನು ಬಣ್ಣಗನುಗುಣವಾಗಿ ನಾವು ವಿಂಗಡಿಸಬೇಕಾಗತ್ತೆ. ಕನಿಷ್ಠ ಪಕ್ಷ ಅಂದರೆ 3 ವಿಂಗಡಣೆ ಮಾಡಲೇಬೇಕು. ದಪ್ಪ ಸೈಜು, ಮೀಡಿಯಂ ಸೈಜು, ಆಮೇಲೆ ಚಿಕ್ಕ ಗಾತ್ರ ಸೈಜು. ಈ ರೀತಿ ಮಾಡಿದ್ದಾದರೆ ದಪ್ಪದೇ ಆದ ಒಂದು ರೇಟ್ ಸಿಗುತ್ತೆ, ಮಧ್ಯಮ ಗಾತ್ರಕ್ಕೆ ಒಂಥರ ರೇಟ್ ಇರುತ್ತೆ, ಚಿಕ್ಕದ ಗಾತ್ರಕ್ಕೆ ಒಂಥರ ರೇಟ್ ಇರುತ್ತೆ. ಈ ರೀತಿಯಿಂದ ಮಾಡೋದರಿಂದ ರೈತರು ಕೂಡ ಒಳ್ಳೆಯ ಲಾಭನೂ ಕೂಡ ಪಡ್ಕೋಬೋದು. ಸೊ ಇವೆಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾವುದೇ ಹಂತದಲ್ಲಿ ಕೂಡ ರೈತರಿಗೆ ಮತ್ತು ಸಮಸ್ಯೆಗಳು ಕಾರಣ ಆಗ್ತಾ ಇದೆ. ಅದಕ್ಕೋಸ್ಕರನೇ ತಾವು ಎಲ್ಲ ರೈತ ಬಾಂಧವರು ತಮ್ಮ ಜಮೀನುಗಳಿಗೆ ಸರಿಯಾಗಿ ನೀರಿನ ಬಳಕೆ ಇರ್ಬೋದು, ಪೋಷಕಾಂಶ ಬಳಕೆ ಇರ್ಬೋದು, ಆಮೇಲೆ ರೋಗ ಕೀಟಗಳನ್ನು ಗಮನಿಸಿಕೊಂಡು ಇಮ್ಮಿಡಿಯೇಟಾಗಿ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ, ಅಲ್ಲೂ ನಿಮಗೆ ಮಾಹಿತಿ ಸರಿಯಾಗಿ ಸಿಗಲಿಲ್ಲಪ್ಪ ಅಂದರೆ ಬೊಬ್ಬೂರು ಫಾರ್ಮು ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿಗೆ ಬಂದು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಉತ್ತಮವಾದ ಮಾಹಿತಿಯನ್ನು ಪಡ್ಕೊಂಡು ಒಳ್ಳೆ ಬೆಳೆ ಬೆಳೆಯಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಬಹಳ ಸಂತೋಷ ಸರ್. ಇದುವರೆಗೂ ಈರುಳ್ಳಿ ತಳಿಗಳ ಮಹತ್ವ ಹಾಗೂ ಅದರ ಉತ್ಪಾದನೆ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಈ ಎಲ್ಲ ಮಾಹಿತಿ ಅವರ ರೈತರಿಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಳ್ಳೋಣಂತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರಗಳು. ಈರುಳ್ಳಿ ತಳಿಗಳ ಮಹತ್ವ ಹಾಗೂ ಅದರ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು